ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಕೇಳಿದರೆ ತಮ್ಮೆಲ್ಲರಿಗೂ ನಿಮ್ಮ ಬುದ್ಧಿಗೆ ಕಸರತ್ತನ್ನು ಕೊಡುವ, ನಿಮ್ಮ ಜ್ಞಾನವನ್ನು ಓರಿಗೆ ಹತ್ತಕ್ಕಂತಹ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇದರಿಂದ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಲಿಕ್ಕೆ ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2452258 ಹಾಗೂ 2462289. ಹಾಗಾದರೆ ವಿಷಯ ಏನು? ಈ ದಿನ ಹಣ್ಣುಗಳು ಮತ್ತು ತರಕಾರಿಗಳ ಕುರಿತಾದಂಥ ಕೆಲವೊಂದು ಪ್ರಶ್ನೆಗಳನ್ನ ನಾನು ಕೇಳ್ತಾ ಹೋಗ್ತೀನಿ. ಕರೆ ಮಾಡಿ ಉತ್ತರವನ್ನು ಕೊಡಿ ಅಂತ ಹೇಳ್ತಾ ಈ ದಿನದ ರಸಪ್ರಶ್ನೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಈಗ ಮೊದಲನೇದಾಗಿ ಒಂದು ಬಹಳ ಸುಲಭವಾದಂಥ ಒಂದು ಪ್ರಶ್ನೆಯ ಮೂಲಕ ನಾನು ಪ್ರಾರಂಭ ಮಾಡ್ತೇನೆ. ಮೊದಲ ಒಂದು ರಸಪ್ರಶ್ನೆ ಈ ರೀತಿ ಇದೆ. ಹಣ್ಣುಗಳ ರಾಜ ಎಂದು ಯಾವುದನ್ನು ಕರೆಯುತ್ತಾರೆ? ಮತ್ತೊಮ್ಮೆ, ಹಣ್ಣುಗಳ ರಾಜ ಎಂದು ಯಾವುದನ್ನು ಕರೆಯುತ್ತಾರೆ? ಬಹಳ ಸುಲಭವಾದ ಪ್ರಶ್ನೆ, ಬಹುಶಃ ಉತ್ತರ ಕೊಡ್ತೀರಾ ಅಂತ ಭಾವಿಸ್ತಾ ನೋಡೋಣ. ಕರೆ ಸ್ವೀಕಾರ ಮಾಡೋಣ, ಯಾರು ಸರಿಯಾದ ಉತ್ತರವನ್ನು ಕೊಡ್ತಾರೆ ಅಂತ ಹೇಳಿ ಕೇಳೋಣ. ನಮಸ್ತೆ, ರಸಪ್ರಶ್ನೆ. ಹಲೋ ಹಲೋ, ಯಾರಿದು? ಭೈರವಿ ಅಂತ, ಬೋಚನಹಳ್ಳಿಯಿಂದ. ಭೈರವಿ ಅಂತ ಯಾವೂರಮ್ಮ? ಬೋಚನಹಳ್ಳಿಯಿಂದ. ಬೋಚನಹಳ್ಳಿನಾ? ಏನ್ ಓದ್ತಾ ಇರೋದು ಭೈರವಿ? ಸೆವೆಂತ್ ಸ್ಟ್ಯಾಂಡರ್ಡ್. ಭೈರವಿ, ಪ್ರಶ್ನೆನ ಕೇಳಿಸ್ಕೊಂಡ ಪುಟ? ಕೇಳಿಸ್ಕೊಂಡ? ಉತ್ತರ ಹೇಳ್ತೀಯ ಈಗ? ಏನ್ ಉತ್ತರ ಸರಿ ಉತ್ತರ ಅಂತ ಹೇಳಿ. ಮಾವಿನ ಹಣ್ಣು. ಮಾವಿನ ಹಣ್ಣು, ಹೌದಾ? ಸರಿಯಾದ ಉತ್ತರ. ಮಾವಿನ ಹಣ್ಣು. ಮಾವಿನ ಹಣ್ಣು ಇಷ್ಟನ ನಿಂಗೆ? ಹಣ್ಣುಗಳ ರಾಜ ಅಂತ ಕರೀತಾರೆ ಅದನ್ನ. ಹೌದು, ಸರಿಯಾಗಿ ಉತ್ತರ ಹೇಳಿದೆ ಭೈರವಿ. ನಿನ್ನ ಉತ್ತರ ಸರಿಯಾಗಿದೆ, ಅಭಿನಂದನೆಗಳು ನಿನಗೆ. ಧನ್ಯವಾದ. ಹೀಗೆ ಭಾಗವಹಿಸ್ತಾ ಇರು. ಖುಷಿ ಆಗುತ್ತಾ ಈ ಕಾರ್ಯಕ್ರಮ ನಿನಗೆ? ಇಷ್ಟ ಆಗುತ್ತಾ? ಇಷ್ಟ ಆಗುತ್ತಾ? ಎಲ್ಲ ಪ್ರಶ್ನೆಗಳಿಗೂ ಗೊತ್ತಿರುತ್ತ ಉತ್ತರ ನಿನಗೆ? ಒಂದೊಂದು ಗೊತ್ತಾಗುತ್ತೆ, ಒಂದೊಂದು ಗೊತ್ತಾಗಲ್ವಾ? ಗೊತ್ತಾಗದೆ ಇರೋದನ್ನ ತಿಳ್ಕೊಂತೀಯ, ಬರ್ಕೊಂಡು ಅಥವಾ ಕಲ್ತ್ಕೊತೀಯ ಮುಂದಕ್ಕೆ. ಆಯ್ತು, ಧನ್ಯವಾದ ಪುಟ್ಟ. ಹೀಗೆ ಭಾಗವಹಿಸ್ತಾ ಇರು. ಕೇಳಿದ್ರೆ ಹಣ್ಣುಗಳ ರಾಜ ಅಂತ ಹೇಳಿ ಮಾವಿನ ಹಣ್ಣನ್ನ ಕರೀತಾರೆ ಅಂತ ಹೇಳಿ ಭೈರವಿಯವರು ಉತ್ತರವನ್ನ ಕೊಟ್ಟಿದ್ದಾರೆ, ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಈಗ ನನ್ನ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಕಿತ್ತಳೆ ಹಣ್ಣು ಯಾರಿಗೆ ಇಷ್ಟ ಇಲ್ಲ ಹೇಳಿ? ಹೌದಲ್ವಾ, ಕಿತ್ತಳೆ ಹಣ್ಣು ಅಂದ್ರೆ ಎಲ್ರಿಗೂ ಕೂಡ ಇಷ್ಟ. ಈಗ ಒಂದು ಸಹಜವಾಗಿ ಹಣ್ಣುಗಳು ಅಂದಾಗ ಅನೇಕ ಪೋಷಕಾಂಶಗಳು ಅದರಲ್ಲಿ ಇರುತ್ತೆ, ವೈಟಮಿನ್ಸ್ ಅಂತ ಹೇಳಿ ಇರುತ್ತೆ. ಹಾಗಿದ್ರೆ ಈಗ ನನ್ನ ಒಂದು ಪ್ರಶ್ನೆ, ಕಿತ್ತಳೆ ಹಣ್ಣಿನಲ್ಲಿ ಇರ್ತಕ್ಕಂತಹ ಪೋಷಕಾಂಶ ಯಾವುದು? ವಿಟಮಿನ್, ಯಾವ ವಿಟಮಿನ್ ಕಿತ್ತಳೆ ಹಣ್ಣಿನಲ್ಲಿ ಇದೆ ಅಂತ ಹೇಳಿ ಈಗ ನೀವು ನನಗೆ ಹೇಳಬೇಕು. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ, ಕಿತ್ತಳೆ ಹಣ್ಣಿನಲ್ಲಿರುವ ಒಂದು ಪೋಷಕಾಂಶ ಅಥವಾ ವಿಟಮಿನ್ ಯಾವುದು ಅನ್ನೋದು ನನ್ನ ಈಗಿನ ಪ್ರಶ್ನೆ. ನೋಡೋಣ ಯಾವ ಕೇಳುಗರು ಸರಿಯಾದ ಉತ್ತರವನ್ನು ಕೊಡ್ತಾರೆ ಅಂತ ಹೇಳಿ. ನಮಸ್ತೆ, ರಸಪ್ರಶ್ನೆ. ನಮಸ್ತೆ, ರಸಪ್ರಶ್ನೆ. ನಮಸ್ತೆ ಸರ್. ನಮಸ್ತೆ, ಯಾರಿದು? ಹಾಸನಿಂದ ಲೋಕೇಶ್. ಲೋಕೇಶ್, ಯಾಕೆ ಇಷ್ಟೊಂದು ಗಾಬರಿ ಆಗ್ಬಿಟ್ಟಿದ್ರ ಲೋಕೇಶ್ ಅವರೇ? ಹೌದ್ ಸರ್. ಅಲ್ಲ, ಸಿಕ್ಕಾಪಟ್ಟೆ ಗಾಬರಿ ಆಗಿದ್ರಲ್ಲ, ಯಾಕೆ ಅಂದೆ? ಲೈನ್ ಸಿಕ್ತಲ್ಲ ಸರ್, ಸ್ವಲ್ಪ ಖುಷಿ ಆಗಿದ್ಕೆ. ಖುಷಿಗೆ ಗಾಬರಿ ಆಗ್ಬಿಟ್ರ? ಹೌದ್ ಸರ್. ನಾನು ಈಸಿ ಪ್ರಶ್ನೆ, ತುಂಬಾ ಸುಲಭವಾದ ಪ್ರಶ್ನೆ ಕೇಳಿದಿನಲ್ಲ. ಹೌದ್ ಸರ್, ಹೌದೌದು. ಅದಕ್ಕೆ ಗಾಬರಿ ಆಗ್ಬಿಟ್ರಿ ಅಂತ ಅನ್ಕೊಂಡೆ. ಇಲ್ಲ ಸರ್, ವಿಟಮಿನ್ ಸಿ. ವಿಟಮಿನ್ ಸಿ, ಹೌದಾ? ಕನ್ಫರ್ಮ್? ಕನ್ಫರ್ಮ್ ಸರ್. ಸರಿ, ಇದೆ ಓದಿದ್ರ ತಾವ್ ಇದನ್ನ? ಹೌದು ಸರ್. ಓದಿದ್ರ? ಎಲ್ಲೋ ಯಾವ ಕ್ಲಾಸಲ್ಲಿದ್ದಾಗ ಓದಿದ್ರಿ? ಇದು ವಿಜ್ಞಾನ ಪುಸ್ತಕದಲ್ಲೆಲ್ಲ ಕೇಳಿದ್ದೀನಿ ಸರ್. ವಿಜ್ಞಾನ ಪುಸ್ತಕದಲ್ಲೆಲ್ಲ ಕೇಳಿದಿರ? ವಿಟಮಿನ್ ಸಿ ಇರುತ್ತೆ, ಹೌದಾ? ಹೌದು ಸರ್, ಹೌದಾ. ಗುಡ್, ಸರಿಯಾದ ಉತ್ತರ. ಸರಿಯಾಗಿ ಉತ್ತರ ಹೇಳಿದಿರ, ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಧನ್ಯವಾದಗಳು, ಹೀಗೆ ಭಾಗವಹಿಸ್ತೀರಿ. ಸರಿ ಸರ್, ಆಯ್ತು, ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್. ಕೇಳಿದ್ರೆ ಕಿತ್ತಳೆ ಹಣ್ಣಿನಲ್ಲಿ ಯಾವ ಪೋಷಕಾಂಶ ಹೆಚ್ಚಾಗಿ ಇರುತ್ತೆ ಅಂತ ನಾನು ಪ್ರಶ್ನೆಯನ್ನ ಕೇಳಿದೆ. ವೈಟಮಿನ್ ಸಿ ಅನ್ನೋದು ಸರಿಯಾದ ಒಂದು ಉತ್ತರ. ಇದು ಕೂಡ ಬಹಳ ಸುಲಭವಾದಂತಹ ಒಂದು ಪ್ರಶ್ನೆನೇ ಆಗಿತ್ತು. ಸುಲಭವಾದ ಪ್ರಶ್ನೆಗಳೇ ಇರಲಿ, ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಕಷ್ಟ ಮಾಡೋಣ ಅಂತ ಹೇಳಿ ನಾನೇ ಕೂಡ ಒಂದು ಸುಲಭವಾದ ಪ್ರಶ್ನೆಯನ್ನ ಕೇಳಿದ್ದೀನಿ. ಈಗ ಮುಂದಿನ ಪ್ರಶ್ನೆಯನ್ನ ಕೇಳ್ತಕ್ಕಂಥ ಸಮಯ. ಮುಂದಿನ ಪ್ರಶ್ನೆ ಈ ರೀತಿ ಇದೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ನಿಂಬೆಹಣ್ಣಿನಲ್ಲಿರುವ ಆಮ್ಲದ ಹೆಸರೇನು? ಆಸಿಡ್, ಯಾವ ಆಸಿಡ್ ನಿಂಬೆ ಹಣ್ಣಿನಲ್ಲಿ ಇದೆ ಅಂತ ಹೇಳಬೇಕಾಗತ್ತೆ. ನಿಂಬೆ ಹಣ್ಣಿನಲ್ಲಿರುವ ಆಮ್ಲದ ಹೆಸರೇನು? ವಿಚ್ ಇಸ್ ದ ಆಸಿಡ್ ಪ್ರೆಸೆಂಟ್ ಇನ್ ಲೆಮನ್ ಅನ್ನೋದು ಈಗ ನನ್ನ ಸರಿಯಾದ ಒಂದು ಪ್ರಶ್ನೆ. ನೋಡೋಣ ಸರಿಯಾದ ಉತ್ತರವನ್ನ ನಮ್ಮ ಕೇಳುಗರು ಕೊಡ್ತಾರಾ ಅಂತ ಹೇಳಿ. ದೂರವಾಣಿ ಕರೆಗಳು ಬಹಳಷ್ಟು ಬರ್ತಾ ಇದೆ, ಅದನ್ನ ಸ್ವೀಕಾರ ಮಾಡೋಣ. ಸರಿಯಾದ ಉತ್ತರ ಏನು ಅಂತ ಹೇಳಿ ನಮ್ಮ ಕೇಳುಗರಲ್ಲೇ ಕೇಳೋಣ. ನಮಸ್ತೆ, ನಮಸ್ತೆ. ರಸಪ್ರಶ್ನೆ ಯಾರಿದು? ಕಡೂರ್ ತಾಲೂಕು ಹುಲಿಗೆರೆಯಿಂದ ಮನ್ವಿತಾ. ಮನ್ವಿತಾ, ಕಡೂರ್ ತಾಲೂಕು ಎಂತ ಊರ? ಹುಲಿಗೆರೆಯಿಂದ. ಹುಲಿಗೆರೆಯಿಂದನಾ? ಪುಟ ಪ್ರಶ್ನೆ ಕೇಳಿಸ್ಕೊಂಡಪ್ಪ. ಇಲ್ಲ. ಓ, ಪ್ರಶ್ನೆನೆ ಕೇಳಿಸ್ಕೊಳ್ಳಿಲ್ವಾ ನೀನು? ಅಂದ್ರೆ ನಿನ್ಗೆ ಅಷ್ಟು ಆತ್ಮವಿಶ್ವಾಸ, ಯಾವ ಪ್ರಶ್ನೆ ಕೇಳಿದ್ರು ಹೇಳ್ತೀನಿ ನಾನು ಅಂತ ಹೇಳ್ತೀನಿ. ಮೊದಲ ಎರಡು ಪ್ರಶ್ನೆಗೆ ಉತ್ತರ ಗೊತ್ತಿತ್ತು, ಕಾಲ್ ಸಿಗ್ಲಿಲ್ಲ. ಹಾಗಾಗಿ ಈ ಪ್ರಶ್ನೆ ಅದು ಎಂತದೇ ಆಗಿರ್ಲಿ ಕಾಲ್ ಮಾಡ್ಬಿಡೋಣ ಫಸ್ಟ್, ಆಮೇಲೆ ಉತ್ತರ ಕೊಡೋಣ ಅಂತ ಧೈರ್ಯ ಮಾಡ್ದ ನೀನು. ಆಯ್ತು, ಈಗ ಪ್ರಶ್ನೆ ಕೇಳಲ ಇನ್ನೊಂದ್ಸಲ. ನಿಂಬೆ ಹಣ್ಣು ಗೊತ್ತಾ ನಿನ್ಗೆ? ನಿಂಬೆ ಹಣ್ಣು, ಅದ್ರಲ್ಲಿ ಒಂದು ಆಮ್ಲ ಇರುತ್ತೆ, ಆಸಿಡ್. ಹೇಳ್ಪುಟ ಸರಿಯಾಗಿ. ಇಂಗಾಲ ಅಲ್ಲಪ್ಪ, ಇಂಗಾಲ ಅಲ್ಲ, ಆಸಿಡ್. ಆಸಿಡ್ ನೇಮ್ ಒಂದು ಹೇಳ್ತಾ ಇದ್ದಿ, ನಿನಗೆ ಬರ್ತಾ ಇದೆ ತುದಿಲಿ ಸಿ ಸಿ ಸಿ ಅಂತೇನೋ ಹೇಳ್ತಿದೀಯ ಪಾಪ, ಗೊತ್ತಾಗ್ತಾ ಇಲ್ವಾ? ಸಿ ಆಮ್ಲ ಅಲ್ಲ, ಒಂದ್ ಹೆಸರಿದೆ ಸಿ ಇಂದನೇ ಪ್ರಾರಂಭ ಆಗುತ್ತೆ. ನೋಡಿ, ನಿನ್ಗೊಂದು ಸುಳಿವು ಕೂಡ ಕೊಟ್ಟಿದ್ದೀನಿ ನಾನು. ಎಷ್ಟನೇ ಕ್ಲಾಸ್ ಪುಟ ನೀನು? ಫೋರ್ತ್ ಸ್ಟ್ಯಾಂಡರ್ಡ್. ಪಾಪ ಇನ್ನು ನಿಮ್ಮ ಸಿಲೆಬಸ್ ಅಲ್ಲಿ ಬಂದಿಲ್ಲ ಅನ್ಸುತ್ತೆ ನಿನಗೆ, ಹೌದಲ್ವಾ? ಸರಿ, ಮುಂದಿನ ಏನು ಕೇಳೋಣ ನೋಡೋಣ. ಆಯ್ತು ಪುಟ, ಸರಿಯಾದ ಉತ್ತರ. ಇಲ್ಲ ಇಲ್ಲ, ಕ್ಯಾಲ್ಸಿಯಂ ಅಲ್ಲ, ಕ್ಯಾಲ್ಸಿಯಂ ಆಸಿಡ್ ಅಲ್ಲ ಅದು. ಸರಿಯಾದ ಉತ್ತರನ ಕೇಳಿಸ್ಕೊಂಡು ನೆಕ್ಸ್ಟ್ ನೆನ್ಪಿಟ್ಕೊಬಿಡು, ಯಾವಾಗ್ಲೂ ಕೂಡ ಇನ್ ಮುಂದೆ ನೀನ್ ಯಾವಾಗ ಕೇಳಿದ್ರು ಇದಕ್ಕೆ ಉತ್ತರ ಹೇಳ್ಬೇಕು. ಯಾರು ಹೇಳ್ತಾರೆ ನೋಡೋಣಲ್ವಾ. ಧನ್ಯವಾದ ಕರೆ ಮಾಡೋದಕ್ಕೆ ಪುಟ. ಕೇಳಿದ್ರೆ ಈಗ ಪ್ರಶ್ನೆ, ನಿಂಬೆ ಹಣ್ಣಿನಲ್ಲಿರುವ ಆಮ್ಲದ ಹೆಸರೇನು? ವಿಚ್ ಇಸ್ ದ ಆಸಿಡ್ ಪ್ರೆಸೆಂಟ್ ಇನ್ ಲೆಮನ್ ಅಂತ ಹೇಳ್ತಾರೆ. ಯಾವ ನಿಂಬೆ ಹಣ್ಣಿನಲ್ಲಿ ಯಾವ ಆಸಿಡ್ ಇದೆ, ಆಮ್ಲ ಇದೆ ಅಂತ ಹೇಳಿ ಉತ್ತರ ಕೊಡಬೇಕಾಗುತ್ತೆ. ನೋಡೋಣ ನಮ್ಮ ಕೇಳಿದ್ರು ಯಾರು ಸರಿಯಾದ ಉತ್ತರವನ್ನ ಕೊಡ್ತಾರೆ ಅಂತ ಹೇಳಿ. ನಮಸ್ತೆ. ನಮಸ್ತೆ, ರಸಪ್ರಶ್ನೆ. ನಮಸ್ತೆ ಸರ್. ನಮಸ್ತೆ ಹೇಳಿ, ಯಾರು ಎಲ್ಲಿಂದ? ಸರ್, ಪ್ರಕಾಶ್ ಅವರು, ಸಿಕ್ಕಿರೆ ತಾಲೂಕು ಚಲ್ಲಾಪುರದಿಂದ ಸರ್. ಪ್ರಕಾಶ್ ಅವರು ಸಿಕ್ಕಿರೆ ತಾಲೂಕು ಚಲ್ಲಾಪುರದಿಂದ ಹೇಳಿ. ಪ್ರಕಾಶ್ ಅವರೇ, ಏನ್ ಮಾಡ್ತಿರೋ ತಾವು? ಸರ್, ನಾನು ಕೆಲಸ. ಈಗ ಪ್ರಶ್ನೆ ಕೇಳಿಸ್ಕೊಂಡ್ರ ತಾವು? ಸರ್, ಸಿಟ್ರಿಕ್ ಆಮ್ಲ. ಸರಿಯಾಗಿ ಹೇಳಿ ಇನ್ನೊಂದ್ಸರಿ. ಸಿಟ್ರಿಕ್ ಆಮ್ಲ. ಹಾ, ಸಿಟ್ರಿಕ್ ಆಮ್ಲ, ಸಿಟ್ರಿಕ್ ಆಸಿಡ್. ಸರಿ ಇದೆ ಅನ್ಸುತ್ತ ನಿಮ್ಗೆ? ಸರಿ ಸರ್. ಸರಿಯಾದ ಉತ್ತರ ಪ್ರಕಾಶ್ ಅವರೇ, ಧನ್ಯವಾದಗಳು, ಅಭಿನಂದನೆಗಳು. ನಮಸ್ಕಾರ ಸರ್. ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸೊ ನಿಮ್ಮಿಂದ ಉತ್ತರ ಅನೇಕ ವಿದ್ಯಾರ್ಥಿಗಳಿಗೆ ಅಥವಾ ಅನೇಕ ಮಕ್ಕಳಿಗೆ ಉತ್ತರ ಗೊತ್ತಾಗಿದೆ, ಹಾಗಾಗಿ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಹೇಗನ್ಸುತ್ತೆ ಕಾರ್ಯಕ್ರಮ ಕೇಳ್ತಿರ್ತೀರಾ? ಸರ್, ತುಂಬಾ ಇಷ್ಟ ಸರ್, ರೇಡಿಯೋ ಕೇಳೋದಂದ್ರೆ ತುಂಬಾ ಇಷ್ಟ ಸರ್. ನನಗೆ ತುಂಬಾ ಇಷ್ಟನಾ ಸರ್, ನಾನು ಚಿತ್ರಗೀತೆ ಏನೋ ಕೇಳಬೇಕು ಅಂದ್ರೆ ರೇಡಿಯೋ ಅಂದ್ರೆ ಕೇಳ ಸರ್. ನಾನು ಏನು ಮೊಬೈಲ್ ಇದ್ರು ಕೂಡ ನಾನು ರೇಡಿಯೋದಲ್ಲೇ ಚಿತ್ರಗೀತೆ ಕೇಳೋದು ಸರ್. ರಸಪ್ರಶ್ನೆ ಕಾರ್ಯಕ್ರಮ ಉಪಯೋಗ ಎಲ್ಲ ಕಾರ್ಯಕ್ರಮ ಕೇಳ್ತೀನಿ ಸರ್. ಅನುಕೂಲ ಆಗುತ್ತೆ ಅಂತ ಅನ್ಸುತ್ತ ನಿಮ್ಗೆಲ್ಲ? ಆಯ್ತು ಪ್ರಕಾಶ್ ಅವರೇ, ಧನ್ಯವಾದ. ಕೇಳಿದ್ರೆ ನೀವು ಕೇಳ್ತಿದ್ದೀರಾ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ. ಹಣ್ಣುಗಳು ಮತ್ತು ತರಕಾರಿಗಳ ಕುರಿತಾದಂತಹ ಪ್ರಶ್ನೆಗಳನ್ನು ನನಗೆ ಕೇಳ್ತಾ ಇದ್ದೀನಿ. ಈಗ ನಿಂಬೆ ಹಣ್ಣಿನಲ್ಲಿರುವಂತಹ ಆಮ್ಲ ಯಾವುದು, ಆಸಿಡ್ ಯಾವುದು ಅಂತ ಕೇಳಿದೆ. ಸಿಟ್ರಿಕ್ ಆಸಿಡ್ ಅಂತ ಹೇಳಿ ಸರಿಯಾದ ಉತ್ತರವನ್ನು ಪ್ರಕಾಶ್ ಅವರು ಕೊಟ್ಟಿದ್ದಾರೆ. ಈಗ ಮುಂದಿನ ಒಂದು ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಮುಂದಿನ ಪ್ರಶ್ನೆ ಈ ರೀತಿ ಇದೆ, ನೋಡೋಣ ಇದು ಯಾರು ಸರಿಯಾಗಿ ಉತ್ತರ ಕೊಡ್ತಾರೆ ಅಂತೇಳಿ. ಟೊಮೊಟೊ ಹಣ್ಣು, ಟೊಮೊಟೊ ಹಣ್ಣಲ್ಲೂ ಕೂಡ ಒಂದು ಆಸಿಡ್ ಇದೆ, ಒಂದು ಆಮ್ಲ ಇದೆ. ಟೊಮೊಟೊ ಹಣ್ಣನ್ನು ನಾವೆಲ್ಲರೂ ಕೂಡ ಪ್ರತಿನಿತ್ಯ ಸಹಜವಾಗಿ ಬಳಸ್ತಾ ಇರ್ತೀವಿ ನಮ್ಮ ಎಲ್ಲ ಊಟಗಳಲ್ಲಿ, ಆಹಾರದಲ್ಲಿ. ಹಾಗಿದ್ರೆ ಈ ಟೊಮೊಟೊ ಹಣ್ಣಿನಲ್ಲಿರ್ತಕ್ಕಂತಹ ಆಮ್ಲ ಯಾವುದು? ವಿಚ್ ಇಸ್ ದ ಆಸಿಡ್ ಪ್ರೆಸೆಂಟ್ ಇನ್ ಟೊಮೊಟೊ. ಸೊ ಇದು ನನ್ನ ಈಗಿನ ಒಂದು ಪ್ರಶ್ನೆ. ನೋಡೋಣ, ಈ ಪ್ರಶ್ನೆ ಅಷ್ಟು ಸುಲಭ ಅಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ. ಆದರೂ ನಮ್ಮ ಕೇಳುಗರು ಬಹಳ ಬುದ್ಧಿವಂತರು, ಅವರು ಹೇಳ್ತಾರೆ ಅನ್ನೋ ಒಂದು ಭರವಸೆ ನನಗಿದೆ. ಪ್ರಶ್ನೆ, ಟೊಮೊಟೊ ಹಣ್ಣಿನಲ್ಲಿರುವ ಆಮ್ಲ ಯಾವುದು? ವಿಚ್ ಇಸ್ ದ ಆಸಿಡ್ ಪ್ರೆಸೆಂಟ್ ಇನ್ ಟೊಮೊಟೊ. ನೋಡೋಣ ಯಾರು ಸರಿಯಾದ ಉತ್ತರವನ್ನು ಕೊಡ್ತಾರೆ. ನಮಸ್ತೆ. ನಮಸ್ತೆ, ರಸಪ್ರಶ್ನೆ. ನಮಸ್ತೆ, ರಸಪ್ರಶ್ನೆ. ಕೇಳಿದ್ರೆ ನೀವು ಕೇಳ್ತಿದ್ರ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ರಸಪ್ರಶ್ನೆ. ಈಗ ನನ್ನ ಪ್ರಶ್ನೆ ಇದಾಗಿದೆ, ಟೊಮೊಟೊ ಹಣ್ಣಿನಲ್ಲಿರುವ ಆಮ್ಲ ಯಾವುದು, ವಿಚ್ ಇಸ್ ದ ಆಸಿಡ್ ಪ್ರೆಸೆಂಟ್ ಇನ್ ಟೊಮೊಟೊ ಅಂತ ಹೇಳಿ ಕೇಳಿದ್ದೀನಿ. ನೋಡೋಣ ಸರಿಯಾದ ಉತ್ತರವನ್ನು ನಮ್ಮ ಯಾವ ಕೇಳುಗರು ಕೊಡ್ತಾರೆ ಅಂತ ಹೇಳಿ. ನಮಸ್ತೆ ರಸಪ್ರಶ್ನೆ. ನಮಸ್ತೆ ರಸಪ್ರಶ್ನೆ. ಹಲೋ ಹೇಳಿ, ಯಾರಿದು? ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ. ಕಡೂರು ತಾಲೂಕು ಗುಣಸಾಗರದಿಂದ ರೇಣುಕಮ್ಮ ಅವರು. ಕಾರ್ಯಕ್ರಮ ಕೇಳಿಸ್ಕೊತಾ ಇದ್ದೀರಾ ರೇಣುಕಮ್ಮ ಅವರೇ? ಸರಿ ಸರ್, ಕೇಳಿಸ್ಕೊತಾ ಕೇಳಿಸ್ಕೊತಾ ಇದ್ದೀರಾ. ಈಗ ಪ್ರಶ್ನೆ ಏನು ಅಂತ ಗೊತ್ತಾಯ್ತಾ ತಮ್ಗೆ? ಏನು ಪ್ರಶ್ನೆ? ನೀವೇ ಪ್ರಶ್ನೆ ಸರಿ ಹೇಳಿ ಸರ್. ನಾನು ಆಚೆ ಕಡೆ ಇದ್ದೆ, ಒಳಗೆ ಬಂದೆ. ಆಚೆ ಕಡೆ ಇದ್ರಾ? ಈಗ ಹಿಂದಿನ ಪ್ರಶ್ನೆ, ನಿಂಬೆ ಹಣ್ಣಿನಲ್ಲಿ ಯಾವ ಆಸಿಡ್ ಇದೆ ಅಂತ ಕೇಳಿದ್ದೆ. ಈಗ ಪ್ರಶ್ನೆ ಬಂದು ಟೊಮೊಟೊ ಹಣ್ಣಿನಲ್ಲಿ ಯಾವ ಆಸಿಡ್ ಇದೆ ಅಂತ ಹೇಳಿ ಕೇಳ್ತಿದ್ದೀನಿ. ಆಕ್ಸಾಲಿಕ್. ಇನ್ನೊಂದ್ಸಲ ಹೇಳ್ಬಿಡಿ ಜೋರಾಗಿ. ಆಕ್ಸಾಲಿಕ್. ಆಕ್ಸಾಲಿಕ್, ಆಕ್ಸಾಲಿಕ್ ಆಸಿಡ್. ಸರ್ ಸರಿ ಇದೆ ಅಂತ ಅನ್ಸುತ್ತಾ ನಿಮ್ಗೆ? ಹೌದಾ? ಎಲ್ಲಿ ಕೇಳಿದ್ರ ಎಲ್ಲಾರು ನೀವು ಓದಿದ್ರಾ? ಕೇಳಿದ್ದೆ, ನಮ್ಮ ಮಗಳು ಈಗ ಒಂದ್ ವಾರದಲ್ಲಿ ಏನೋ ಓದ್ತಾ ಇದ್ರು, ಅವಾಗ ಹೇಳಿದ್ರು. ಹೌದಾ? ನಿಮ್ ಮಗಳು ಓದ್ಬೇಕಾದ್ರೆ ಕೇಳ್ಕೊಬಿಟ್ಟಿದ್ರ ನೀವು? ನೋಡಿ, ನಿಮ್ ಮಗಳು ಓದ್ಬೇಕಾದ್ರೆ ಕೇಳ್ಕೊಂಡಿರೋದು ಈಗ ನಿಮ್ಗೆ ಉಪಯೋಗಕ್ಕೆ ಬಂತು ಅಲ್ವಾ? ಅದಕ್ಕೆ ಮಕ್ಳು ಓದ್ಬೇಕಾದ್ರೆ ಒಂಚೂರು ಕೇಳ್ಕೊಬಿಡ್ಬೇಕು ನಾವು ಅಂತ ಅಲ್ವಾ ಅಲ್ವಾ ರೇಣುಕಮ್ಮನವ್ರೆ? ನಿಮ್ ಉತ್ತರ ಸರಿಯಾಗಿದೆ ರೇಣುಕಮ್ಮನವ್ರೆ. ಆಕ್ಸಾಲಿಕ್ ಆಸಿಡ್ ಟೊಮೊಟೊ ಹಣ್ಣಿನಲ್ಲಿ ಇರುತ್ತೆ, ಹಾಗಾಗಿ ಸಹಜವಾಗಿ ಸ್ವಲ್ಪ ಟೊಮೊಟೊ ಹಣ್ಣು ತಿನ್ನಾಗೆಲ್ಲ ಸ್ವಲ್ಪ ತೇಗು ಹುಳಿ ಅಂಶ ಬರುತ್ತಲ್ಲ, ಆಸಿಡ್ ಇರೋದ್ರಿಂದನೇ. ಸೊ ಹಾಗಾಗಿ ನಿಮ್ಮ ಉತ್ತರ ಸರಿಯಾಗಿದೆ, ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ, ನಿಮಗೆ ಅಭಿನಂದನೆಗಳು. ಧನ್ಯವಾದಗಳು, ಧನ್ಯವಾದಗಳು. ಹೀಗೆ ಕರೆ ಮಾಡ್ತೀರಿ, ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀರಿ. ಧನ್ಯವಾದಗಳು. ಕೆಳಗಡೆ ರೇಣುಕಮ್ಮ ಅವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ, ಟೊಮೊಟೊ ಹಣ್ಣಿನಲ್ಲಿ ಆಕ್ಸಾಲಿಕ್ ಆಸಿಡ್ ಇರುತ್ತೆ ಅಂತ ಹೇಳಿ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಈಗ ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಈಗ ನಾನು ವಿಟಮಿನ್, ನನ್ನ ಹಣ್ಣುಗಳಲ್ಲೆಲ್ಲ ಎಲ್ಲ ವಿಟಮಿನ್ಸ್ ಇರುತ್ತೆ ಅಂತೇಳಿ ಹೇಳ್ತಿದ್ದೆ. ವಿಟಮಿನ್ಗಳ ಕೊರತೆ ಆದಾಗ ಕೆಲವೊಂದು ಕಾಯಿಲೆಗಳು ಸಹಜವಾಗಿ ಬರುತ್ತೆ. ಈಗ ನನ್ನ ಪ್ರಶ್ನೆ ಬಹಳ, ಇದು ಕೂಡ ಸುಲಭವಾದಂಥ ಪ್ರಶ್ನೆ, ಎಲ್ಲ ಒಂದು ಸಿಲೆಬಸ್ ಅಲ್ಲೂ ಇರುತ್ತೆ. ವಿಟಮಿನ್ ಎ ಒಂದು ಜೀವಸತ್ವದ ಒಂದು ಕೊರತೆಯಿಂದ, ಎ ಜೀವಸತ್ವದ ಕೊರತೆಯಿಂದ ಯಾವ ಒಂದು ರೋಗ ಬರುತ್ತೆ ಅಂತೇಳಿ. ಅದು ಕಡಿಮೆ ಆದರೆ ನಮಗೊಂದು ರೋಗ ಬಂದ್ಬಿಡುತ್ತೆ. ವಿಟಮಿನ್ ಎ ಜೀವಸತ್ವ ಎ ಕೊರತೆ ಆದರೆ ಒಂದು ರೋಗ ಬರುತ್ತೆ, ಅದು ಯಾವುದು ಅಂಥೇಳಿ ಪ್ರಶ್ನೆ. ಇದು ನನ್ನ ಐದನೇ ಒಂದು ಪ್ರಶ್ನೆ. ನೋಡೋಣ ಯಾರು ಸರಿಯಾದ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಹಲೋ ನಮಸ್ತೆ, ಯಾರಿದು, ಎಲ್ಲಿಂದ? ನಮಸ್ತೆ ಸರ್, ಶಿಲ್ಪಾ ಅಂತ ಹಾಸನಿಂದ. ಶಿಲ್ಪಾ ಅವರೇ ಹಾಸನಿಂದ ಕೇಳಿಸ್ಕೊಂತಾ ಇದ್ರ ಶಿಲ್ಪಾ ಅವರ ಕಾರ್ಯಕ್ರಮನ? ಹಾ ಸರ್, ಕೇಳಿಸ್ಕೊಂತಿದ್ದೆ. ಕೇಳಿಸ್ಕೊಂತಾ ಇದ್ರಿ. ಈಗ ನಿಮಗೆ ನಿಮಗೆ ಪ್ರಶ್ನೆ ಅರ್ಥ ಆಯ್ತಾ? ಈಗ ನಾನು ಕೇಳಿದ ಪ್ರಶ್ನೆ, ವಿಟಮಿನ್ ಎ ಡಿಫಿಷಿಯನ್ಸಿ ಏನ್ ಡಿಸೀಸ್ ಅಂತ, ಯಾವ ಡಿಸೀಸ್ ಬರುತ್ತೆ ಅಂತ ಹೇಳಿ ಪ್ರಶ್ನೆ ಕೇಳಿದ್ದೀನಿ. ಹೆಪಟೈಟಿಸ್ ಇರ್ಬೋದಾ ಸರ್? ಹೆಪಟೈಟಿಸ್ ಅಲ್ಲ, ಹೆಪಟೈಟಿಸ್ ವಿಟಮಿನ್ ಎ ಇಂದ ಬರಲ್ಲ, ಹೆಪಟೈಟಿಸ್ ಅಲ್ಲ. ಗೊತ್ತಿಲ್ವಾ ಉತ್ತರ ತಮಗೆ? ಓಕೆ ಸರ್, ಉತ್ತರ ಗೊತ್ತಾಗ್ತಿಲ್ವಾ? ಇಲ್ಲ ಸರ್. ಹೌದಾ, ನೋಡೋಣ ಮುಂದಿನವ್ರು ಕೇಳೋಣ ಹಾಗಾದ್ರೆ. ಆಯ್ತು ಶಿಲ್ಪಾ ಅವರೇ, ಕರೆ ಮಾಡಿದಕ್ಕೆ ಧನ್ಯವಾದ. ಮುಂದಿನ ಅವ್ರನ್ನ ಪ್ರಶ್ನೆ ಕೇಳ್ತೀನಿ. ನಮಸ್ತೆ ರಸಪ್ರಶ್ನೆ. ಹಲೋ. ನಮಸ್ತೆ ರಸಪ್ರಶ್ನೆ, ಯಾರು, ಎಲ್ಲಿಂದ? ನಮಸ್ತೆ ಸರ್, ಮೋನಿಕಾ ಸುರೇಶ್ ಜಯನಗರದಿಂದ. ಹೇಳಿ ಮೋನಿಕಾ ಸುರೇಶ್ ಅವರೇ, ಕೇಳಿಸ್ಕೊಂಡ್ರ ಪ್ರಶ್ನೆನ ತಾವು? ಸರ್, ವಿಟಮಿನ್ ಎ ಕೊರತೆ ಯಾವ ಕಾಯಿಲೆ ಬರುತ್ತೆ ಅಂತ ಹೇಳಿ ಕೇಳಿದ್ರು. ರಾತ್ರಿ ಕುರುಡು. ರಾತ್ರಿ ಕುರುಡು, ನೈಟ್ ಬ್ಲೈಂಡ್ನೆಸ್. ರಾತ್ರಿ ಕುರುಡು ಬರುತ್ತೆ ಖಂಡಿತ. ನಿಮ್ಮ ಉತ್ತರ ಸರಿಯಾಗಿದೆ. ಧನ್ಯವಾದಗಳು ಮೋನಿಕಾ ಸುರೇಶ್ ಅವರೇ, ಅಭಿನಂದನೆ. ಹೀಗೆ ಭಾಗವಹಿಸ್ತೀರಿ, ಧನ್ಯವಾದಗಳು. ಕೆಳಗಡೆ ವಿಟಮಿನ್ ಎ ಕೊರತೆಯಿಂದ ರಾತ್ರಿ ಕುರುಡು ಅನ್ನೋ ರೋಗ ಬರುತ್ತೆ. ಸರಿಯಾದ ಉತ್ತರವನ್ನ ಮೋನಿಕಾ ಸುರೇಶ್ ಅವರು ಕರೆ ಮಾಡಿ ಕೊಟ್ಟಿದ್ದಾರೆ. ಈಗ ಇನ್ನೊಂದು ಪ್ರಶ್ನೆ, ಇದೊಂದು ನೋಣ ಒಂಚೂರು ಸ್ವಲ್ಪ ಕಠಿಣ ಅಂತ ನಾನು ಅನ್ಕೊಂಡಿದ್ದೀನಿ, ಆದ್ರೆ ನಮ್ಮ ಕೇಳುಗರಿಗೆ ಇದು ಯಾವ ಕಠಿಣತೆ ಇಲ್ಲ ಅಂತ ಅಂತ ಭಾವಿಸ್ತಾ. ಮಾವಿನ ಹಣ್ಣು, ಈಗಾಗಲೇ ಹೇಳಿದು ನಾವು ಹಣ್ಣುಗಳ ರಾಜ ಅಂತ ಹೇಳಿ ಕರೀತಾರೆ. ಮಾವಿನ ಹಣ್ಣು ಸಹಜವಾಗಿ ಎಲ್ರಿಗೂ ಇಷ್ಟ ಆಗುತ್ತೆ. ಮಾವಿನ ಹಣ್ಣಿಗೆ ಒಂದು ವೈಜ್ಞಾನಿಕ ಹೆಸರಿದೆ, ಸೈಂಟಿಫಿಕ್ ನೇಮ್ ಇದೆ. ಯಾವುದೇ ಒಂದು ಹಣ್ಣುಗಳಿಗೂ ಅದರದೇ ಆದಂಥ ಸೈಂಟಿಫಿಕ್ ನೇಮ್ ಇರುತ್ತೆ. ಅದು ಯಾವ ಹಿನ್ನೆಲೆಯಿಂದ ಬಂದಿರುತ್ತೆ, ಅದರ ಫ್ಯಾಮಿಲಿ ಯಾವುದು ಏನು ಅಂತ ಈ ಥರ ಸೈಂಟಿಫಿಕ್ ನೇಮ್ ಇದೆ. ಹಾಗಿದ್ರೆ ಇವತ್ತಿನ ನನ್ನ ಪ್ರಶ್ನೆ, ಮಾವಿನ ಹಣ್ಣಿನ ವೈಜ್ಞಾನಿಕ ಹೆಸರೇನು? ದ ಸೈಂಟಿಫಿಕ್ ನೇಮ್ ಆಫ್ ಮ್ಯಾಂಗೋ. ವಾಟ್ ಇಸ್ ದ ಸೈಂಟಿಫಿಕ್ ನೇಮ್ ಆಫ್ ಮ್ಯಾಂಗೋ ಅಂತೇಳಿ ನನಗೆ ಪ್ರಶ್ನೆಯನ್ನು ಕೇಳ್ತಿದ್ದೇನೆ. ನೋಡೋಣ ನಮ್ಮ ಕೇಳುಗರು ಯಾರು ಇದಕ್ಕೆ ಸರಿಯಾದ ಉತ್ತರವನ್ನ ಕೊಡ್ತಾರೆ ಅಂತ ಹೇಳಿ ನೋಡೋಣ. ನಮಸ್ತೆ, ರಸಪ್ರಶ್ನೆ. ನಮಸ್ತೆ, ರಸಪ್ರಶ್ನೆ. ಹಲೋ ಹಲೋ, ನಮಸ್ತೆ, ಯಾರು ಎಲ್ಲಿಂದ? ಹಲೋ, ಸ್ವಲ್ಪ ಮೊಬೈಲ್ ದೂರ ಬನ್ನಿ, ರೇಡಿಯೋದಿಂದ ದೂರ ಬಂದು ಮಾತಾಡಪ್ಪ. ಸರ್, ಗೊತ್ತಾಯ್ತು ಆನ್ಸರ್. ಏನ್ ನಿನ್ ಹೆಸರು ಹೇಳ್ಪಟ್ಟ ಫಸ್ಟ್? ಮ್ಯಾಗ್ನಿಫೈರ್ ಆನ್ಸರ್. ಅದಕ್ಕೆ ಅಲ್ಲ, ನಿನ್ ಹೆಸರು ಹೇಳಿ ಪೂರ್ತಿ. ಛಾಯಿ ಶ್ರೀ ಎಸ್ ಅಂತ. ಮ್ಯಾಗ್ನಿಫೈರ್, ಆಮೇಲೆ ಇನ್ನೊಂದಿದೆ. ಛಾಯಿ ಶ್ರೀ ಎಸ್ ಹೊಳೆ ನರಸೀಪುರ ಇಂದ. ಛಾಯ ಶ್ರೀ ಎಸ್ ಹೊಳೆ ನರಸೀಪುರದಿಂದ. ಈಗ ಏನ್ ಹೇಳು ಸರಿಯಾದ ಉತ್ತರ? ಇದು ಮ್ಯಾಂಗೋಗೆ ಸೈಂಟಿಫಿಕ್ ನೇಮ್ ಮ್ಯಾಗ್ನಿಫೆರಾ. ಇನ್ನೊಂದು ಮುಂದಕ್ಕೆ ಇನ್ನೊಂದು ವರ್ಡ್ ಬರುತ್ತೆ, ಇನ್ನೊಂದು ಪದ ಬರುತ್ತೆ. ಮ್ಯಾಗ್ನಿಫೆರಾ ಮುಂದೆನಾ? ಮ್ಯಾಂಜಿಫೆರಾ ಮುಂದೆ ಇನ್ನೊಂದು ಬರುತ್ತೆ. ಅದನ್ನ ನೋಡ್ಲಿಲ್ವಾ ನೀನು? ಮ್ಯಾಗ್ನಿಫೆರಾ ಇಂಡಿಕಾ. ಈಗ ನೋಡ್ದ? ಇಲ್ಲ, ಅದು ಬರ್ಕೊಂಡಿದ್ದೆ, ಇವಾಗ ಆನ್ಸರ್ ಮುಂದೆ ಸಿಕ್ತು. ಹೌದಾ, ಬರ್ಕೊಂಡಿದ್ದೆ ನೀನು? ಮ್ಯಾಂಗೋಗೆಫೆರಾ ಇಂಡಿಕಾ ಅಂತ ಹೇಳಿ ಕರೀತಾರೆ. ಹಾಗೆ ಮನುಷ್ಯನ್ಗೊಂದ್ ವೈಜ್ಞಾನಿಕ ಹೆಸರಿದೆ ಗೊತ್ತಾ? ಹ್ಯೂಮನ್ ಬೀಯಿಂಗ್. ಹ್ಯೂಮನ್, ನಮ್ಗೆಲ್ಲ ಒಂದ್ ವೈಜ್ಞಾನಿಕ ಹೆಸರಿದೆ ನೋಡಿ. ನಾವೆಲ್ಲ ಏನೇನೋ ಒಬ್ಬೊಬ್ರಿಗೆ ಒಂದೊಂದು ಹೆಸರು ಕಟ್ಕೋಬಿಟ್ಟು, ಇದ್ ನಂದು ಇದ್ ನಂದು ನಂದು ಅಂತೀವಿ. ಎಲ್ರಿಗೂ ಸೇರಿ ಒಂದೇ ಹೆಸರಿದೆ, ಮನುಷ್ಯನ ವೈಜ್ಞಾನಿಕ ಹೆಸರು. ಇದು ಹೋಮೋ ಸಾಪಿಯನ್ಸ್. ವೆರಿ ಗುಡ್, ಹೋಮೋ ಸಾಪಿಯನ್ಸ್ ಸರಿಯಾದ ಉತ್ತರ. ವೆರಿ ಗುಡ್ ಪುಟ್ಟ, ಚೆನ್ನಾಗಿ ಕಲ್ತ್ಕೊಂಡಿದ್ಯಾ? ಯಾವ ತರಗತಿ ಓದ್ತಿರೋದು ನೀನು? ಸೆವೆಂತ್ ಸ್ಟ್ಯಾಂಡರ್ಡ್ ಓದ್ತಿದ್ಯಾ? ಗುಡ್, ಸರಿಯಾದ ಉತ್ತರವನ್ನ ಹೇಳಿದ್ಯಾ. ಧನ್ಯವಾದಗಳು, ಅಭಿನಂದನೆಗಳು. ಹೀಗೆ ಟ್ರೈ ಮಾಡಿದ್ದೆ, ಸಿಕ್ತಾ? ಆಯ್ತು, ಸಂತೋಷ. ಸಿಕ್ಕಿದ್ರೆ ಖುಷಿ ಪಡು. ಸಿಗದೇ ಇದ್ರು ಪ್ರಶ್ನೆಗಳನ್ನೆಲ್ಲ ಕೇಳ್ಕೊಂಡು ಉತ್ತರಗಳನ್ನ ಬರ್ಕೊಂಡು ಅದನ್ನ ಕಲ್ತ್ಕೊಂಡ್ರೆ ಆಯ್ತು, ಚೆನ್ನಾಗಿರುತ್ತೆ. ಸರ್, ಲಾಸ್ಟ್ ಟೊಮೆಟೊ ಆಕ್ಸಾಲಿಕ್ ಆಸಿಡ್, ಅದು ಗೊತ್ತಿತ್ತು, ಕಾಲ್ ಸಿಗ್ಲಿಲ್ಲ. ಅದು ಗೊತ್ತಿತ್ತ ನಿನಗೆ? ಸರಿ ಸರಿ, ಆಯ್ತು, ಅಭಿನಂದನೆಗಳು. ಹೀಗೆ ಕರೆ ಮಾಡ್ತೀರ ಊಟ. ಮುಂದಿನ ಪ್ರಶ್ನೆಗಳ ಆಯ್ತು. ಕೇಳಿದ್ರೆ ಮಾವಿನ ಹಣ್ಣಿನ ವೈಜ್ಞಾನಿಕ ಹೆಸರೇನು ಅಂತ ಕೇಳಿದ್ದೆ. ಮ್ಯಾಂಜಿಫರಾ ಇಂಡಿಕಾ, ಅದು ಸರಿಯಾದ ಉತ್ತರವನ್ನ ಹೊಳೆ ನರಸೀಪುರದಿಂದ ಪುಟಾಣಿ ಕರೆ ಮಾಡಿ ಕೊಟ್ಟಿದ್ದಾರೆ. ಈಗ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಪ್ರಶ್ನೆ ಒಗಟು ರೂಪದಲ್ಲಿ ಏನಾದರೂ ಒಂದು ಕೇಳೋಣ ಅಂತೇಳಿ, ಒಗಟಿನ ರೂಪದಲ್ಲಿ ನಾನು ಪ್ರಶ್ನೆಯನ್ನ ಕೇಳ್ತಿದ್ದೀನಿ. ಒಂದು ಹಣ್ಣಿಗೆ ಒಂದು ಒಗಟನ್ನು ನಾನು ಕೇಳ್ತಾ ಇದ್ದೀನಿ. ಯಾವ ಹಣ್ಣು ಅಂತೇಳಿ ಆ ಒಗಟನ್ನು ಬಿಡಿಸಿ ಹಣ್ಣು ಯಾವುದು ಅಂತೇಳಿ ನನಗೆ ಹೇಳಬೇಕಾಗುತ್ತೆ. ಪ್ರಶ್ನೆ ಈ ರೀತಿ ಇದೆ. ಹರೆಯದಲ್ಲಿ ಹಸಿರು, ಪ್ರಾಯದಲ್ಲಿ ಕೆಂಪು, ಮುಪ್ಪಾದಾಗ ಕಪ್ಪು, ನಾನು ಯಾರು? ಹರೆಯದಲ್ಲಿ ಹಸಿರು, ಪ್ರಾಯದಲ್ಲಿ ಕೆಂಪು, ಮುಪ್ಪಾದಾಗ ಕಪ್ಪು, ನಾನು ಯಾವ ಹಣ್ಣು ಅಂತೇಳಿ ಹೇಳಬೇಕಾಗತ್ತೆ. ನೋಡೋಣ ನಮ್ಮ ಕೇಳುಗರು ಯಾರು ಸರಿಯಾದ ಉತ್ತರವನ್ನ ಕೊಡ್ತಾರೆ ಅಂತ ಹೇಳಿ. ನಮಸ್ತೆ. ನಮಸ್ತೆ, ಯಾರು ಇಲ್ಲಿ ನನ್ ಜೊತೆ ಮಾತಾಡಿ? ನಮಸ್ತೆ, ನನ್ ಜೊತೆ ಮಾತಾಡಿ. ಹಲೋ. ನಮಸ್ತೆ, ಯಾರು ಎಲ್ಲಿಂದ? ಕಡೂರ್ತಾಳ ಸುಳಿಗೆರೆಯಿಂದ ಮನ್ವಿತಾ. ಮನ್ವಿತಾ, ಈಗಾಗ್ಲೇ ಉತ್ತರ ಕೊಟ್ಟಿದ್ದೆ ಅಲ್ವಾ? ಇಲ್ಲ, ಕಲ್ಲಂಗಡಿ ಇದ್ರದ್ದು. ಈ ಪ್ರಶ್ನೆಗೆ ಉತ್ತರ ಕಲ್ಲಂಗಡಿ ಅಂತ ಹೇಳ್ತಿದ್ಯಾ? ತಪ್ಪಲ್ಲ ಪುಟ. ಕಲ್ಲಂಗಡಿ ಹಸಿರು, ಪ್ರಾಯದಲ್ಲಿ ಕೆಂಪು, ಮುಪ್ಪಾದಾಗ ಕಪ್ಪು ಅಂತ. ಪ್ರಾರಂಭದಲ್ಲಿ ಹಸಿರಾಗಿರುತ್ತೆ, ಅದಿನ್ನೇನು ಹಣ್ಣಾಗಕ್ ಬಂದಿರುತ್ತೆ ಅಂದಾಗ ಸ್ವಲ್ಪ ಕೆಂಪಾಗುತ್ತೆ, ಕೊನೆಗೆ ಪೂರ್ತಿ ಮುಪ್ಪಾದಾಗ ಹಣ್ಣಾಗೆಲ್ಲ ಇದಾದ್ಮೇಲೆ ಇದು ಕಪ್ಪಾಗುತ್ತೆ ಅಂತ ಪ್ರಶ್ನೆ. ಹಣ್ಣೇನೆ ಕಲ್ಲಂಗಡಿ ಹಣ್ಣಲ್ಲ. ಏನಪ್ಪ? ದ್ರಾಕ್ಷಿನೂ ಅಲ್ಲ. ಯಾರೋ ಹೇಳ್ಕೊಡ್ತಾ ಇದಾರೆ ಹಿಂದೆ. ನೇರಳೆ ನೇರಳೆ ನೇರಳೆ. ಎಕೋ ಬರ್ತಿದೆ ಮೂರ್ ಸಲ, ನೇರಳೆ ನೇರಳೆ ನೇರಳೆ ಅಂತೇಳಿ. ಸರಿಯಾದ ಉತ್ತರ ಮನ್ವಿತಾ, ಅಭಿನಂದನೆಗಳು. ನೇರಳೆ ಹಣ್ಣು ಸರಿಯಾದ ಉತ್ತರವನ್ನ ಕೊಟ್ಟಿದೀಯಾ, ಅಭಿನಂದನೆಗಳು ನಿನಗೆ. ಹೀಗೆ ಕರೆ ಮಾಡ್ತಿರೋ. ಕೇಳಿದ್ರೆ ನೀವು ಕೇಳ್ತಿದ್ರ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ರಸಪ್ರಶ್ನೆ. ಕಾರ್ಯಕ್ರಮವನ್ನು ಮುಂದುವರ್ಸೋಣ. ಈಗ ಮತ್ತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಿಮಗೆ ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2452588 ಹಾಗೂ 2468189 ಕ್ರಮಾಂಕ 0812172 ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮವನ್ನು ತಗೊಂಡು ಮತ್ತೆ ಮುಂದಿನ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೀನಿ. ಪ್ರಿಯ ಗ್ರಾಹಕರೇ, ದಸರಾ, ದೀಪಾವಳಿ ಹಾಗೂ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ನಿಮ್ಮ ಕುಟುಂಬದ ಎಲ್ಲರ ಬಟ್ಟೆಗಳು ಈಗ ಹಾಸನದ ಹೆಸರಾಂತ ಶ್ರೀ ಧನಲಕ್ಷ್ಮಿ ಟೆಕ್ಸ್ಟೈಲ್ಸ್ ಮತ್ತು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ಲಭ್ಯ. ಮಹಿಳೆಯರಿಗಾಗಿ ಕಾಂಚೀಪುರಂ ರೇಷ್ಮೆ ಸೀರೆಗಳು, ಮೈಸೂರು ಸಿಲ್ಕ್ಸ್, ಸಾಫ್ಟ್ ಸಿಲ್ಕ್ಸ್, ಡಿಸೈನರ್ ಸಾರೀಸ್, ರೆಡಿಮೇಡ್ ಟಾಪ್ಸ್, ಲೆಹೆಂಗಾ ಹಾಗೂ ಪುರುಷರಿಗಾಗಿ ಸೂಟಿಂಗ್ಸ್ ಮತ್ತು ಶರ್ಟಿಂಗ್ಸ್, ಮದುವೆ ಮುಂತಾದ ಶುಭ ಸಮಾರಂಭಕ್ಕೆ ಬೇಕಾದ ಎಲ್ಲ ಬಗೆಯ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಭೇಟಿ ಕೊಡಿ ಶ್ರೀ ಧನಲಕ್ಷ್ಮಿ ಟೆಕ್ಸ್ಟೈಲ್ಸ್ ಮತ್ತು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್ ಆಪೋಸಿಟ್ ಸುವರ್ಣ ಹೋಟೆಲ್, ಬಿಎಂ ರಸ್ತೆ, ಹಾಸನ. ಫೋನ್ 08172967755. ಧೂಮ್ರಪಾನ ಕಿ ಲತ್ ಲಿಯಾ ಹುವಾ ವೋ ಹರ್ ಏಕ್ ಕಶ್ ಜಾನ್ಲೇವಾ ಹೈ. ಧೂಮ್ರಪಾನ ಕರ್ನೆ ಸೇ ಆಪ್ಕೋ ದಿಲ್ ಕಾ ದೌರಾ ಔರ್ ಕೈ ಖತರ್ನಾಕ್ ಬಿಮಾರಿಯಾಂ ಹೋ ಸಕ್ತಿ ಹೈ ಔರ್ ಇಸ್ಸೇ ಕೋವಿಡ್ 19 ಹೋನೆ ಕಾ ಖತರಾ ಭೀ ಕೈ ಗುಣಾ ಬಢ್ ಜಾತಾ ಹೈ. ತಂಬಾಕೂ ಸೇ ಮಿಲ್ನೆ ವಾಲಾ ಕುಛ್ ಪಲೋಂ ಕಾ ಮಜಾ ಆಪ್ಕೇ ಔರ್ ಆಪ್ಕೇ ಪರಿವಾರ್ ಕೇ ಲಿಯೇ ಬನ್ ಸಕ್ತಿ ಹೈ ಸಜಾ. ತಂಬಾಕೂ ಆಜ್ ಹೀ ಛೋಡೇ. अधिक जानकारी और मदद के लिए टोल फ्री नंबर 1800112356 पर कॉल करें. वर्ल्ड हेल्थ ऑर्गेनाइजेशन द्वारा जनहित में जारी. ಕೊಟ್ಟಳಮ್ಮ ಮುದ್ದು ಮನಸ್ಸು ಕೊಟ್ಟಳಮ್ಮ, ಹೆಸರು ಕೇಳದೆ ತನ್ನ ಹೆಸರು ಹೇಳದೆ, ನನ್ನ ಹೆಸರು ಕೇಳದೆ ತನ್ನ ಹೆಸರು ಹೇಳದೆ. ಆರತಿ ಭಾರತಿ, ರಾಧಿಕಾ ಅಂಬಿಕಾ, ಮೀನಾ ಕುಮಾರಿಯು, ಕೃಷ್ಣ ಕುಮಾರಿಯು, ಲತಾ ಮಂಗೇಶ್ಕರು, ಉಷಾ ಮಂಗೇಶ್ಕರು, ಯಾವುದು ಕೊಟ್ಟಳಮ್ಮ ಮುದ್ದು ಮನಸ್ಸು ಕೊಟ್ಟಳಮ್ಮ, ಹೆಸರು ಕೇಳದೆ ತನ್ನ ಹೆಸರು. ಕೇಳಿದರೆ ನೀವು ಕೇಳ್ತಿದ್ದೀರಾ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ರಸ ಪ್ರಶ್ನೆ, ಹಣ್ಣುಗಳು ಮತ್ತು ತರಕಾರಿಗಳ ಕುರಿತಾದಂತಹ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೆ. ಈಗ ಮುಂದಿನ ಪ್ರಶ್ನೆ ಮತ್ತೊಂದು ಹಣ್ಣಿನ ಕುರಿತು ಒಂದು ಒಗಟನ್ನ ಕೇಳ್ತೀನಿ, ನೋಡೋಣ ಯಾರು ಸರಿಯಾದ ಉತ್ತರವನ್ನ ಕೊಡ್ತಾರೆ. ಹಸಿರು ಕೋಟೆಯ ಒಳಗೆ ಬಿಳಿ ರಾಜ, ಅದನ್ನು ತಿಂದಾಗ ಹೊರಬರ್ತಾನೆ ಕರಿ ರಾಜ. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಹಸಿರು ಕೋಟೆಯ ಒಳಗೆ ಬಿಳಿ ರಾಜ, ಅದನ್ನು ತಿಂದಾಗ ಹೊರಬರ್ತಾನೆ ಕರಿ ರಾಜ. ಹಾಗಾದ್ರೆ ಈ ಹಣ್ಣು ಯಾವುದು ಅಂತೇಳಿ ನೀವು ನನಗೆ ಉತ್ತರವನ್ನು ಕೊಡಬೇಕಾಗುತ್ತೆ. ನೋಡೋಣ ಯಾರು ಸರಿಯಾದ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ನಮಸ್ತೆ, ರಸಪ್ರಶ್ನೆ ಕೇಳಿದ್ರೆ ನೀವು ಕೇಳ್ತಿದ್ದೀರಾ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ರಸಪ್ರಶ್ನೆ. ಈಗ ನನ್ನ ಪ್ರಶ್ನೆ ಈ ರೀತಿ ಇದೆ, ಹಸಿರು ಕೋಟೆ ಒಳಗೆ ಬಿಳಿ ರಾಜ, ಅದನ್ನ ತಿಂದಾಗ ಹೊರಬರ್ತಾನೆ ಕರಿ ರಾಜ. ಹಾಗಿದ್ರೆ ಈ ಹಣ್ಣು ಯಾವುದು ಅಂತ ಹೇಳಿ ನಾನು ಕೇಳ್ತಾ ಇದ್ದೀನಿ. ನಮಸ್ತೆ ರಸಪ್ರಶ್ನೆ. ಹಲೋ, ನಮಸ್ಕಾರ, ಯಾರು ಎಲ್ಲಿಂದ? ಮನ್ವಿತಾ. ಮತ್ತೆ ಮನ್ವಿತಾ, ಮನ್ವಿತಾ ನೀನೇ ಪ್ರಯತ್ನ ಮಾಡಬಾರ್ದು, ಬೇರೆಯವ್ರಿಗೂ ಅವಕಾಶ ಸಿಗ್ಲಿ ಅಲ್ವಾ? ಹಲೋ ಹಲೋ ಹೇಳಿ. ಉಮೇಶ್ ಅಂತ ಹೇಳಿ. ಯಾರು ಹೇಳಿ? ಉಮೇಶ್ ಉಳಿಗೆರೆಯಿಂದ. ಅದೇ ಏನು ಅಂದ್ರೆ ಬೇರೆಯವ್ರಿಗೂ ಅವಕಾಶ ಸಿಗ್ಲಿ ಅಂತ ಹೇಳಿದ್ದು. ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡ್ರೆ ಕೊಡದೇ ಸರ್ ನಮ್ಮ ಕೈಗೆ. ಅಲ್ಲ ಅಲ್ಲ, ಮಾಡಿದಾಳೆ, ಎರಡು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾಳೆ, ಬೇರೆಯವ್ರಿಗೂ ಅವಕಾಶ ಸಿಗ್ಲಿ ಅಂತ ಹೇಳಿ ಒಂದು ಅಥವಾ ಎರಡು ಪ್ರಶ್ನೆಗೆ ಉತ್ತರ ಕೊಟ್ಮೇಲೆ ನಾವು ನಿಲ್ಲಿಸ್ಬಿಟ್ಟು ಕೇಳ್ಕೊಬೇಕು, ಕಾರ್ಯಕ್ರಮನ ಕೇಳಿಸ್ಕೊಂಡ್ರೆ ಒಳ್ಳೇದು ಅಂತ ಹೇಳಿ. ಎಲ್ರಿಗೂ ಅವಕಾಶ ಸಿಗುತ್ತಲ್ಲ. ಈಗ ಉತ್ತರ ಹೇಳ್ತೀರ ಇದಕ್ ನೀವು? ಹೇಳಿ. ಸೀತಾಫಲ. ಸೀತಾಫಲ ಗೊತ್ತಿತ್ತ ತಮಗೆ ಉತ್ತರ ಇದು? ಹೌದಾ, ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ, ಅಭಿನಂದನೆಗಳು. ಕೇಳಿದ್ರೆ ಈಗ ಸರಿಯಾದ ಉತ್ತರವನ್ನ ಸೀತಾಫಲ ಅಂತ ಹೇಳಿ ಕೊಟ್ಟಿದ್ದಾರೆ. ಹಸಿರು ಕೋಟೆಯೊಳಗೆ ಬಿಳಿ ರಾಜ, ಅದನ್ನ ತಿಂದಾಗ ಹೊರಬರ್ತಾನೆ ಕರಿ ರಾಜ, ಸೀತಾಫಲ ಅಂತ ಹೇಳಿ. ಈಗ ಇನ್ನೊಂದು ಪ್ರಶ್ನೆ, ಸ್ವಲ್ಪ ಒಂದಿಷ್ಟು ಜನರಲ್ ನಾಲೆಡ್ಜ್ ಕಡೆ ಹೋಗೋಣ. ಹಣ್ಣುಗಳು ಅಂತ ಬಂದಾಗ ಭಾರತದಲ್ಲಿ ಅತಿ ಹೆಚ್ಚು ಹಣ್ಣುಗಳನ್ನ ಬೆಳೆಯತಕ್ಕಂಥ ರಾಜ್ಯ ಯಾವುದು? ಎಲ್ಲ ಒಟ್ಟಾರೆ ಹಣ್ಣುಗಳನ್ನ ಸೇರಿಸಿ ಅತಿ ಹೆಚ್ಚು ಹಣ್ಣುಗಳನ್ನ ಬೆಳೀತಕ್ಕಂಥ ರಾಜ್ಯ ಭಾರತದಲ್ಲಿ ಯಾವುದು ಅಂತ ಹೇಳಿ ನನ್ನ ಪ್ರಶ್ನೆ. ನೋಡೋಣ ಯಾರು ಸರಿಯಾದ ಉತ್ತರವನ್ನ ಕೊಡ್ತಾರೆ ಅಂತ ಹೇಳಿ. ನಮಸ್ತೆ ರಸಪ್ರಶ್ನೆ. ಹಲೋ ಸರ್. ನಮಸ್ಕಾರ, ಯಾರು, ಎಲ್ಲಿಂದ ಹೇಳಿ? ಮುಂಡ್ರಗಿಯಿಂದ ಶೋಭಾ ಪಾಟೀಲ್ ಅಂತ ಹೇಳಿ ಸರ್. ಮುಂಡ್ರಗಿಯಿಂದ ಶೋಭಾ ಪಾಟೀಲ್ ಅವರ? ಹೌದು ಸರ್. ಹೇಳಿ ಶೋಭಾ ಪಾಟೀಲ್ ಅವರೇ, ಪ್ರಶ್ನೆ ಕೇಳಿಸ್ಕೊಂಡ್ರ ತಾವು? ಹೇಳಿ ಸರ್, ಲೈನ್ ಕಟ್ ಆಗಿತ್ತು, ಮೊಬೈಲ್ ಅಲ್ಲಿ ಕೇಳ್ತಾ ಇದ್ವಿ ನಾವು. ಮೊಬೈಲ್ ಅಲ್ಲಿ ಕೇಳ್ತಿದ್ರ. ಈಗ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಹಣ್ಣುಗಳನ್ನ ಬೆಳೀತಕ್ಕಂತ ರಾಜ್ಯ ಯಾವುದು ಅಂತ ಕೇಳಿದೀನಿ. ಆಯ್ತು, ಖಂಡಿತ ಕೇಳಿಸ್ಕೊಳ್ಳಿ, ಮುಂದೆ ಮತ್ತೆ ಪ್ರಯತ್ನ ಮಾಡಿ. ಹಲೋ ಹೇಳಿ, ಹೇಳಿ ರಸಪ್ರಶ್ನೆ. ನಮಸ್ತೆ. ನಮಸ್ತೆ ಹೇಳಿ ರಸಪ್ರಶ್ನೆ. ಭಾರತದಲ್ಲಿ ಅತ್ಯಂತ ಹೆಚ್ಚು ಹಣ್ಣು ಬೆಳೀತಕ್ಕಂತ ರಾಜ್ಯ ಯಾವುದು ಅಂತ ಪ್ರಶ್ನೆ ಕೇಳಿದೀನಿ. ಇಂತ ಹಣ್ಣು ಜಾಸ್ತಿ ಬೆಳೆಯುವಂತ ರಾಜ್ಯ ಅಂತ ಹೇಳಿದ್ರೆ ಮಹಾರಾಷ್ಟ್ರನ ಸರ್? ಅಲ್ಲ, ಮಹಾರಾಷ್ಟ್ರ ಅಲ್ಲ. ಮಹಾರಾಷ್ಟ್ರ ಮಹಾರಾಷ್ಟ್ರ ಅಲ್ಲ. ಕರ್ನಾಟಕ? ಕರ್ನಾಟಕನೂ ಅಲ್ಲ. ಕಾಶ್ಮೀರ? ಕಾಶ್ಮೀರ ಅಲ್ಲ. ಕಾಶ್ಮೀರದಲ್ಲಿ ಸೇಬ್ ಬೆಳೀತಾರೆ ಜಾಸ್ತಿ. ಹೌದು. ಹಾಗಾಗಿ ನಾನು ಪೂರ್ತಿ ಒಟ್ಟಾರೆ ಹಣ್ಣುಗಳನ್ನ ಹೆಚ್ಚಾಗಿ ಬೆಳೀತಕ್ಕಂತ ರಾಜ್ಯ ಯಾವುದು ಅಂತ ಕೇಳಿದೀನಿ. ಎಲ್ಲಾ ಸೇರಿ ಹಣ್ಣುಗಳನ್ನ ಹೆಚ್ಚು ಬೆಳೀತಕ್ಕಂತ ರಾಜ್ಯ ಅಂತ ಕೇಳಿದೀನಿ. ನೋಡೋಣ, ಮುಂದಿನವ್ರು ಕೇಳೋಣ. ಧನ್ಯವಾದ. ಕೇಳಿದ್ರೆ ನೀವು ಕೇಳ್ತಿದ್ರ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ. ನನ್ನ ಪ್ರಶ್ನೆ ಈಗ ಇದಾಗಿದೆ, ಭಾರತದಲ್ಲಿ ಅತಿ ಹೆಚ್ಚು ಹಣ್ಣುಗಳನ್ನ ಬೆಳೀತಕ್ಕಂತಹ ರಾಜ್ಯ ಯಾವುದು ಅಂತೇಳಿ. ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆ 2452558 ಹಾಗೂ 2462289 ಎಸ್ಟಿಡಿ ಕ್ರಮಾಂಕ 08172 ಅಂತ ಹೇಳ್ತಾ ನೋಡೋಣ ಮುಂದಿನ ಕರೆಯನ್ನು ಸ್ವೀಕಾರ ಮಾಡೋಣ. ನಮಸ್ತೆ. ನಮಸ್ತೆ. ನಮಸ್ತೆ ಹೇಳಿ ರಸಪ್ರಶ್ನೆ. ಹೇಳಿ ನಿಂಗರಾಜ್ ಅವರೇ, ಪ್ರಶ್ನೆ ಕೇಳಿಸ್ಕೊಂಡಿರ್ತಾವೋ? ಭಾರತದಲ್ಲಿ ಅತಿ ಹೆಚ್ಚು ಹಣ್ಣುಗಳನ್ನು ಉತ್ಪಾದಿಸುವ ರಾಜ್ಯ ರಾಜ್ಯ ಯಾವುದು ಅಂತ ಕೇಳಿದೀನಿ. ಉತ್ತರ ಪ್ರದೇಶ. ಉತ್ತರ ಪ್ರದೇಶ ಅಲ್ಲ. ಸ್ವಲ್ಪ ಹತ್ರಕ್ಕೆ ಬಂದಿದ್ದೀರಾ? ಉತ್ತರ ಪ್ರದೇಶ ಅಲ್ಲ. ನಾರ್ತ್ ಬರುತ್ತಾ ಹೇಗೆ ಅಂತ ಒಂದ್ ಸ್ವಲ್ಪ ಕ್ಲೂ ಕೊಟ್ರೆ ಹೇಳಬಹುದು. ಈಗ ಹತ್ರಕ್ಕೆ ಬಂದ್ರಿ ಅಂದ್ರಲ್ಲ, ನಿಮ್ ಪ್ರಶ್ನೆ ಸ್ವಲ್ಪ ಹತ್ರಕ್ಕೆ ಬಂದಿದ್ದೀರಿ ಅಂತ ಹೇಳಿದಾಗ ಇನ್ನೂ ಕ್ಲೂ ಕೊಡೋದು ಹೆಂಗೆ? ಹತ್ರನೇ ಬಂದ್ಬಿಟ್ಟಿದ್ರ ಪ್ರದೇಶ ಅಂತ ಹೇಳಿ, ಹಾಗಾಗಿ ಇನ್ನು ಉತ್ತರ ಪ್ರದೇಶ ಅಂತ ಹೇಳಿದ್ರ ಅದಲ್ಲ ಅಂತ ಹೇಳ್ತಿದ್ದೀನಿ, ಹತ್ರಕ್ಕೆ ಬಂದ ಅಂತ ಹೇಳ್ತಿದ್ದೀನಿ. ನೋಡೋಣ ಮುಂದೆ ಕೇಳೋಣ. ಧನ್ಯವಾದ. ನಮಸ್ತೆ ರಸಪ್ರಶ್ನೆ. ನಮಸ್ತೆ. ಹಲೋ. ಹಲೋ ಹೇಳಿ, ಯಾರು, ಎಲ್ಲಿಂದ? ಈ ಪ್ರಶ್ನೆಗೆ ಈ ಉತ್ತರ ಕಾಶ್ಮೀರದಲ್ಲಿ ಒಂದು 7-8 ತರ ವೆರೈಟೀಸ್ ಸೇಬ್ ಬೆಳೀತಾರೆ. ಸಾಮಾನ್ಯವಾಗಿ ಹೆಚ್ಚಾಗಿ ಇಡೀ ಭಾರತಕ್ಕೆ ಸಪ್ಲೈ ಆಗ್ತಾ ಇದೆ. ಇದರಲ್ಲಿ ಕೇಸರಿ, ಹುಲ್ಲು, ಮಹಾರಾಜ ಹಾಗೂ ಸಿಮ್ಲಾ. ಬೇರಿ ಅಂತಲೂ ಒಂದಿದೆ. ಸೇಬು. ನನ್ನ ಪ್ರಶ್ನೆ ಹೇಳಿ ಸರ್. ಬರೀ ಒಂದ್ ಹಣ್ಣಿಗೆ ಸೀಮಿತ ಮಾಡ್ಕೋಬೇಡಿ. ಒಟ್ಟಾರೆಯಾಗಿ ಅತಿ ಹೆಚ್ಚು ಹಣ್ಣುಗಳನ್ನ ಬೆಳೀತಕ್ಕಂತ ರಾಜ್ಯ ಯಾವುದು ಅಂತ ಪ್ರಶ್ನೆ ಕೇಳ್ರ ನಾನು. ಸಾಮಾನ್ಯವಾಗಿ ಮಾಮೂಲಿ ಹಣ್ಣುಗಳೆಲ್ಲ ಎಲ್ಲಾ ರಾಜ್ಯದಲ್ಲೂ ಬೆಳೀತಾರೆ. ಸೇಬ್ ಮಾತ್ರ ಸ್ವಲ್ಪ ತುಂಬಾ ಹೆಚ್ಚಾಗಿ ಭಾರತಕ್ಕೆ ಸಪ್ಲೈ ಆಗುವಂತದ್ದು ಅಲ್ಲಿ. ಅಲ್ಲಲ್ಲ, ಸೇಬ್ ಸೇಬ್ ಸರಿ. ನನ್ನ ಪ್ರಶ್ನೆ ಎಲ್ಲಾ ಹಣ್ಣುಗಳಲ್ಲಿ ಅತಿ ಹೆಚ್ಚು ಬೆಳೆಯುವಂತ ಒಂದು ರಾಜ್ಯ ಯಾವುದು ಅಂತ ಹೇಳಿ. ಅದೇ ಕಾಶ್ಮೀರನೇ. ಇಲ್ಲ ಇಲ್ಲ, ಅದಲ್ಲ. ಆಯ್ತು, ಧನ್ಯವಾದಗಳು. ಕೇಳಿದ್ರೆ ಈಗ ಸರಿಯಾದ ಉತ್ತರ ಇದಕ್ಕೆ ಬಂದು ಆಂಧ್ರ ಪ್ರದೇಶ. ಅತಿ ಹೆಚ್ಚು ಹಣ್ಣುಗಳನ್ನ ಬೆಳೀತಕ್ಕಂಥ ರಾಜ್ಯ ಆಂಧ್ರ ಪ್ರದೇಶ ಆಗಿದೆ ಅಂತ ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸರಿಯಾದ ಉತ್ತರವನ್ನು ಕೊಟ್ಟ ಎಲ್ರಿಗೂ ಅಭಿನಂದನೆ. ಪ್ರಯತ್ನ ಮಾಡಿದಂಥ ಎಲ್ರಿಗೂ ಕೂಡ ಧನ್ಯವಾದಗಳು. ಆಲಿಸಿದ ಎಲ್ಲ ಕೇಳುಗರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇಂದಿನ ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಗಿಸೋಣ. ಆಕಾಶವಾಣಿ ಹಾಸನ ಎಫ್ಎಂ, ಸಮಯ ಸರಿಯಾಗಿ 6 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಕಾರ್ಯಕ್ರಮಗಳ ವಿವರ. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ ನೀವು ಕೇಳ್ತೀರಾ 6:10 ಗೀತಸುಧಾ. 6:30 ಜಿಲ್ಲಾ ವಾರ್ತಾಪತ್ರ, 6:51 ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ, ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇದರಲ್ಲಿ ಕೇಳಿ ಹೈನು ಹೊನ್ನು ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿಯಲ್ಲಿ ಕೋಳಿ ಮರಿಗಳ ಪಾಲನೆ, ಈ ಕುರಿತು ಹಾಸನ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಡಾ ಎಂಸಿ ಶಿವಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೋಡು ವಿ ಮಧುಸೂದನ್. 7:21 ಮತ್ತು 8:30 ಚಿತ್ರಗೀತೆಗಳನ್ನು ಕೇಳ್ತೀರಾ. 7:45 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಬೆಂಗಳೂರು ಟೆಕ್ ಶೃಂಗ ಸಮಾವೇಶ, 2022 ಬಾನುಲಿ ವರದಿ. ಪ್ರಾಯೋಜಕರು ಕರ್ನಾಟಕ ಇನ್ನೋವೇಷನ್ ಅಂಡ್ ಟೆಕ್ನಾಲಜಿ ಸೊಸೈಟಿ, ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ಸ್, ಐಟಿ, ಬಯೋಟೆಕ್ನಾಲಜಿ ಅಂಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಇನ್ನು ರಾತ್ರಿ 8:00 ಯುವವಾಣಿಯಲ್ಲಿ ಕೇಳಿ ಮಾಹಿತಿ ತಂತ್ರಜ್ಞಾನ, ಪ್ರಸ್ತುತಿ ಚಂದನಾ ವಿ ಹೆಚ್ ಮತ್ತು ಸ್ವರ್ಣದಾಸ್ ಹೆಚ್ ವಿ. 9:15 ಕನ್ನಡದಲ್ಲಿ ಭಾಷಣ, ಬರದಂತೆ ಬದುಕಿದ ಲಿಯೋ ಟಾಲ್ಸ್ಟಾಯ್, ಈ ಕುರಿತು ಮಾತನಾಡುತ್ತಾರೆ ಮಡಿಕೇರಿಯ ಸತೀಶ್ ಕಾಚೂರು. 9:30 ಕನ್ನಡ ಭಾರತಿ ಸಾಹಿತ್ಯ ನುಡಿ ಸಂಚಿಕೆ, ಮಾತೃಭಾಷೆ, ಈ ಕುರಿತು ಚರ್ಚೆ. ಭಾಗವಹಿಸುವವರು ಶಿವಮೊಗ್ಗದ ಸಹ್ಯಾದ್ರಿ ವಿಜ್ಞಾನ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾ ಹಾಮ ನಾಗಾರ್ಜುನ ಮತ್ತು ಡಾ ಕೆಸಿ ಶಿವಣ್ಣ ಮತ್ತು ಭದ್ರಾವತಿಯ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಎನ್ ಕುಮಾರ್. 10:00 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಮೊದಲಿಗೆ ತೇಜಸ್ ಆರ್ ಕಾಟೌಟಿ ಅವರಿಂದ ಹಾರ್ಮೋನಿಯಂ ವಾದನ, ನಂತರ ಎಸ್ ಕೌಶಿಕ್ ಅವರಿಂದ ಗಾಯನವನ್ನು ಕೇಳಲಿದ್ದೀರಾ. ಇನ್ನು ನಾಳೆ ಬೆಳಗ್ಗೆ 6:10 ಚಿಂತನ ಡಾಕ್ಟರ್ ಜೆ ಸೋಮಣ್ಣ ಅವರಿಂದ, 6:15 ಕೇಳಿ ಸ್ತುತಿ ಮಲ್ಲಿಕ, 6:45 ನಮ್ಮ ನಿಲಯದಿಂದ ರೈತರಿಗೆ ಸಲಹೆ, 6:50 ಭಾವಗೀತೆಯ ಒಂದು ಪ್ರಸಾರ, 7:15 ಪ್ರಾಯೋಜಿತ ಕಾರ್ಯಕ್ರಮ ಸಮಗ್ರ ಶಿಕ್ಷಣ ಸಂಚಲನ, ಪ್ರಾಯೋಜಕರು ನಿರ್ದೇಶಕರು ಡಿಎಸ್ಸಿಆರ್ಟಿ ಕರ್ನಾಟಕ ಸರ್ಕಾರ, 7:45 ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ ವಿಜ್ಞಾನ, ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, 7:50 ಸವಿಗಾನದ ಪ್ರಸಾರ ಆಗುತ್ತೆ. ಇನ್ನು 8:30 ಪಾಕಶಾಲೆ ನೇರ ಫೋನ್ ಇನ್ ಕಾರ್ಯಕ್ರಮ, 9:00 ವಿಶೇಷ ಕಾರ್ಯಕ್ರಮ ಸರಣಿ ಕನ್ನಡ ಕಜ್ಜಾಯ, 9:05 ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ, 9:35 ಭಾವಗೀತೆಗಳ ಪ್ರಸಾರ, 9:45 ಸಿನಿ ಸೌರಭ, 10:00 ಹೊಸ ಗಾನ ಭಜನ ನೇರ ಫೋನ್ ಇನ್ ಕಾರ್ಯಕ್ರಮ, 11:00 ಕೇಳಿ ಫುಲ್ವಾರಿ ಗೀತೋಂಕಯಾಂಗನ್, 11:30 ಜಾನಪದ ಸಂಗೀತ, ಇನ್ನು 12:00 ವನಿತಾ ವಿಹಾರ. ಕಲ್ಯಾಣ ಕರ್ನಾಟಕ ವಿಮೋಚನಾ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಕಲಬುರಗಿಯ ಜಿಲ್ಲಾ ಸಾಹಿತ್ಯ ಪರಿಷತ್ನ ಕಮಲಾಪುರ ಘಟಕದ ಮಹಿಳಾ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. 12:30 ಆರೋಗ್ಯ ಸಂಚಿಕೆ, ಸೂಕ್ಷ್ಮಾಣುಜೀವಿ ಪ್ರತಿರೋಧಕಗಳ ಬಗ್ಗೆ ಜಾಗೃತಿ, ಈ ಕುರಿತು ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸೂಕ್ಷ್ಮಾಣುಜೀವಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕ